ಆಹಾರ ಉತ್ಪನ್ನ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಉತ್ಕೃಷ್ಟ ಮಟ್ಟದಿಂದ ಮತ್ತು ಅತಿ ಹೆಚ್ಚಾಗಿ ಉತ್ಪಾದನೆ ಆಗ್ತಾ ಇದೆ. ಅದಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ, ಇಂಪ್ರೂವ್ ಆಗಿರತಕ್ಕಂತಹ ಹೊಸ ಹೊಸ ತಳಿಗಳಾಗಿರ್ಬೋದು, ಹೊಸ ಹೊಸ ಪದ್ಧತಿಗಳಾಗಿರ್ಬೋದು, ಸಮಗ್ರ ಪೋಷಕಾಂಶ ನಿರ್ವಹಣೆಗಳಾಗಿರ್ಬೋದು, ಸಮಗ್ರವಾದ ಒಂದು ಪೀಡೆ ಪದ್ಧತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಕಾರಣ. ಹಾಗೆಯೇ ಈ ಕೃಷಿಯಲ್ಲಿ ಕಂಡುಬರತಕ್ಕಂತಹ ಪೀಡೆಗಳನ್ನು ನಾವು ಪ್ರಮುಖವಾಗಿ ಮೂರು ವಿಧವಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ ಕಳೆಗಳು, ಅವುಗಳು ಕೂಡ ಒಂದು ಪೀಡೆಯ ರೂಪದಲ್ಲಿರ್ತವೆ. ಅವು ಸಸ್ಯಗಳಿಗೆ ಪೋಷಕಾಂಶಗಳ ಜೊತೆ ಪೈಪೋಟಿಯನ್ನು ನಡೆಸ್ತವೆ. ಎರಡನೇದು ಬಂದು ನಿಮಗೆ ರೋಗಗಳು, ವಿವಿಧ ದುಂಡಾಣ ಆಗಿರ್ಬೋದು, ನಂಜಾಣ ಆಗಿರ್ಬೋದು, ಮತ್ತು ಶಿಲೀಂಧ್ರದಿಂದ ಹರಡ್ತಕ್ಕಂಥ ರೋಗಗಳು, ಮತ್ತು ಬೇರು ಜಂತುಹುಳದಿಂದ ಹರಡ್ತಕ್ಕಂಥ ರೋಗಗಳಾಗಿರ್ಬೋದು. ಹಾಗೆ ಮೂರನೇದು ಬಂದು ಕೀಟಗಳು. ಕೀಟಗಳನ್ನು ಕೀಟಗಳು ಅಂತ ಯಾಕೆ ಕರೀತೀವಿ? ಈ ಕೀಟಗಳು ಅಂತೇಳಿದ್ರೆ ತನ್ನ ದೇಹದಲ್ಲಿ ಮೂರು ಭಾಗವಾಗಿ ಡಿವೈಡ್ ಆಗಿರುತ್ತೆ, ವಿಭಾಗಗಳಿರ್ತವೆ. ಒಂದು ತಲೆಯ ಭಾಗ, ಎದೆಯ ಭಾಗ, ಹೊಟ್ಟೆಯ ಭಾಗ. ಮತ್ತು ಪ್ರತಿಯೊಂದು ಕೀಟವು ಮೂರು ಜೊತೆ ಕಾಲುಗಳನ್ನು ಹೊಂದಿರುತ್ತೆ, ಮತ್ತು ಒಂದು ಜೊತೆ ಕುಡಿ ಮೀಸೆಯನ್ನು ಹೊಂದಿರುತ್ತೆ, ಮತ್ತು ಎರಡು ದಪ್ಪ ಕಣ್ಣುಗಳನ್ನು ಹೊಂದಿರುತ್ತೆ. ಪ್ರತಿಯೊಂದು ಕಣ್ಣಿನ ಒಳಗಡೆ ಕಿರುಗಣ್ಣುಗಳು ಸಾವಿರಾರು ಇರುತ್ತವೆ. ಮತ್ತು ಯಾವ ಒಂದು ಕೀಟಗಳನ್ನು ನಾವು ಪೀಡೆ ಅಂತ ಕರಿತೀವಿ? ಜಗತ್ತಿನಲ್ಲಿ ಸುಮಾರು 975,000 ಕೀಟಗಳ ಪ್ರಭೇದಗಳಿದ್ದಾವೆ. ಹಾಗಾಗಿ ಎಲ್ಲವೂ ಕೂಡ ರೈತನಿಗೆ ತೊಂದರೆಯನ್ನು ಉಂಟು ಮಾಡಲ್ಲ. ಅದರಲ್ಲಿ ಸುಮಾರು 4.5-5 ಲಕ್ಷ ಪೀಡೆಗಳು ಮಾತ್ರ ಮನುಷ್ಯನಿಗೆ ತೊಂದರೆಯನ್ನು ಕೊಡ್ತವೆ. ಅಂದರೆ ಅವರು ಶೇಖರಣೆ ಮಾಡಿರ್ತಕ್ಕಂಥ ಉಗ್ರಾಣದಲ್ಲಿರ್ತಕ್ಕಂಥ ದವಸ ಧಾನ್ಯಗಳನ್ನು ತಿಂತಾ ಇರತಕ್ಕಂಥದ್ದು, ಬೆಳೀತಕ್ಕಂಥ ಬೆಳೆಗಳ ಮೇಲೆ ಅವು ತಿಂದು ಹಾಳುವನ್ನು ಮಾಡ್ತಕ್ಕಂಥದ್ದು, ಸೊ ಅದೇ ರೀತಿ ಸ್ಮಾರಕ ರೋಗಗಳನ್ನು ಹರಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕೀಟಗಳಿಂದ ಆಗ್ತಕ್ಕಂತಹ ಒಂದು ತೊಂದರೆಗಳು. ಸೊ ಮತ್ತು ಇನ್ನುಳಿದ ಎಲ್ಲ ಕೀಟಗಳು ಕೂಡ ರೈತನಿಗೆ ತುಂಬ ಒಳ್ಳೆಯ ರೂಪದಲ್ಲಿ ರೈತನ ದಿನವಿಡಿ ನಿತ್ಯ ಕೆಲಸಗಳಲ್ಲಿ ಸಹಾಯ ಮಾಡಿ ರೈತನಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೀಟಗಳು ಕೂಡ ಸುಮಾರು 600,000+ ಕೀಟಗಳು ಇದ್ದಾವೆ. ಅವುಗಳನ್ನು ಹೇಗೆ ವಿಂಗಡಿಸ್ತೀವಿ ಅಂತೇಳಿದ್ರೆ, ಪರಾಗಸ್ಪರ್ಶವನ್ನು ಎನ್ಹ್ಯಾನ್ಸ್ ಮಾಡ್ತಕ್ಕಂಥ, ಹೆಚ್ಚು ಮಾಡ್ತಕ್ಕಂಥ ಕೀಟಗಳು, ಮತ್ತು ರೈತನ ಗೊಬ್ಬರ ಅಂದರೆ ರೈತನ ಮಣ್ಣಿನಲ್ಲಿ ಇರತಕ್ಕಂತಹ ಸಾವಯವ ಅಂಶವನ್ನು ತಿಂದು ಅದರ ಉತ್ಕೃಷ್ಟತೆಯನ್ನು ಹೆಚ್ಚಿಸ್ತಕ್ಕಂಥ ಕೀಟಗಳು. ಅದೇ ರೀತಿ ಸೊ ರೈತನಿಗೆ ಸಾಕಷ್ಟು ಒಂದಲ್ಲ ಒಂದು ವಿಧವಾಗಿ ಈ ಪ್ರೊಡಕ್ಟಿವ್, ಈಗ ರೇಷ್ಮೆ ಹುಳ ಆಗಿರ್ಬೋದು, ಜೇನುತುಪ್ಪ ಇರ್ಬೋದು, ಅಥವಾ ಮೇಣದ ಗ್ರಂಥಿ ಇರ್ಬೋದು, ಇವೆಲ್ಲನೂ ಕೂಡ ಕೀಟಗಳು ನಮಗೆ ಪ್ರತಿನಿತ್ಯ ಕೊಡ್ತಾ ಇದ್ದಾವೆ. ಅದರಲ್ಲೂ ಒಂದು ಉದಾಹರಣೆ ಏನಂತ ಹೇಳಿದ್ರೆ, ಈ ಕುಂಬಳ ಜಾತಿಯ ತರಕಾರಿಗಳಲ್ಲಿ ನಮಗೆ ಪರಾಗಸ್ಪರ್ಶವನ್ನು ಮಾಡ್ತಕ್ಕಂತಹ ಕೀಟಗಳು ಇಲ್ಲ ಅಂಥೇಳಿದ್ರೆ ನಾವು ಕಾಯಿಗಳನ್ನೇ ನೋಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಗಂಡು ಹೂವು ಮತ್ತು ಹೆಣ್ಣು ಹೂವು ಒಂದೊಂದು ಕಡೆ ಇರ್ತದೆ, ಅವೆರಡನ್ನು ಒಟ್ಟಿಗೆ ಸೇರಿಸಿ ಕಾಯಿ ಬಿಡ್ತಕ್ಕಂತೆ ಮಾಡ್ತಕ್ಕಂಥದ್ದು ನಮ್ಮ ಕೀಟಗಳು. ಸೊ ಹಾಗಾಗಿ ಈ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ಸಾಕಷ್ಟು ಪದ್ಧತಿಗಳು ಇದ್ದಾವೆ. ಸೊ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಏನು ಕೀಟನಾಶಕಗಳನ್ನು ಕೀಟನಾಶಕಗಳು ಅಂತ ಕರೀತಾ ಇರಲಿಲ್ಲ, ಆ ಸಮಯದಲ್ಲಿ ಈ ಮನುಷ್ಯರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಈ ಕೆಮಿಕಲ್ಸ್ ಅಂದರೆ ರಾಸಾಯನಿಕವನ್ನು ಉತ್ಪಾದನೆ ಮಾಡಲಾಯಿತು. ಯಾವಾಗ 1945 ಪ್ರಥಮ ಮತ್ತು ಎರಡನೇ ಮಹಾಯುದ್ಧ ಅಂತ್ಯ ಆಗುತ್ತೆ, ಅದಾದಮೇಲೆ ಸಾಕಷ್ಟು ಈ ಆರ್ಗೆನೋಪಾಸ್ಪೇಟ್ಸ್ ಅಥವಾ ಆರ್ಗೆನೋಕ್ಲೋರಿನ್ಸ್ ಅನ್ನೋ ಮಾರಕ ಕೀಟನಾಶಕಗಳನ್ನು ಉತ್ಪಾದನೆ ಮಾಡಲಾಗಿತ್ತು ಜನರನ್ನು ಕೊಲ್ಲಿಕ್ಕೆ. ಅವನ್ನು ಮತ್ತೆ ಹೇಗೆ ಉಪಯೋಗಿಸ್ಬೇಕು, ಮಾನವನ ಒಳಿತಿಗಾಗಿ ಉಪಯೋಗಿಸ್ಬೇಕು ಅಂಥೇಳಿ ನಿರ್ಧಾರವನ್ನು ಮಾಡಿ ಆವಾಗ ಹೊಸ ಹೊಸ ಕೀಟನಾಶಕಗಳನ್ನು ಕಂಡಿಡಲಾಯಿತು. ಮತ್ತು 1950 ಇತ್ತೀಚಿನ ದಿನಗಳವರೆಗೂ ಕೂಡ ಆ ಕೀಟನಾಶಕಗಳನ್ನು ಬಳಸ್ತಾನೆ ಬಂದರು ರೈತರು. ಬಳಸಿದ ಮೇಲೆ ಏನು ದುಷ್ಪರಿಣಾಮ ಆಯಿತು? ಸೊ ಬಳಸಿದ ಕೇವಲ 10-12 ವರ್ಷದಲ್ಲೇ ಒಬ್ಬರು ಅಮೇರಿಕದ ಖ್ಯಾತ ಟ್ರಾವೆಲ್ ಬಯಾಲಜಿಸ್ಟ್ ಮತ್ತು ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಒಬ್ಬರು ಲೇಡಿ ರ್ಯಾಕಲ್ ಕಾಲ್ಸನ್ ಅವರು ಈ ಪ್ರಪಂಚದಾದ್ಯಂತ ಇಳುವರಿ ಜಾಸ್ತಿ ಆಯಿತು, ಬೆಳೆ ಚೆನ್ನಾಗಿ ಬೆಳೀತು, ಆದರೆ ಆ ಕೀಟನಾಶಕದ ಬಳಕೆಯಿಂದ ಕೀಟಗಳು ಕೂಡ ಸತ್ತವು, ಆದರೆ ಅದರ ದುಷ್ಪರಿಣಾಮ ಮಣ್ಣಿನ ಮೇಲೆ, ನೀರಿನ ಮೇಲೆ, ವಾತಾವರಣದಲ್ಲಿರ್ತಕ್ಕಂಥ ಉಸಿರಾಡ್ತಕ್ಕಂಥ ಗಾಳಿಯ ಮೇಲೆ ಏನೇನು ಪರಿಣಾಮ ಬೀಳ್ತು ಅಂಥೇಳಿ ಒಂದು ಅಧ್ಯಯನವನ್ನು ಮಾಡಿ ಜಗತ್ತಿನಾದ್ಯಂತ ಅವರು ಆ ಮಣ್ಣಿನ ಅಂಶವನ್ನು, ಗಿಡಗಳ ಎಲೆಯ ಅಂಶ, ಬೇರಿನ ಅಂಶ ಎಲ್ಲವನ್ನು ಕಲೆಕ್ಟ್ ಮಾಡಿ ಒಂದು ಪುಸ್ತಕದಲ್ಲಿ ಅವರು ಬರೀತಾರೆ. ಆ ಪುಸ್ತಕದ ಹೆಸರು ಸೈಲೆಂಟ್ ಸ್ಪ್ರಿಂಗ್ ಅಂತ. ಆ ಪುಸ್ತಕವನ್ನು ನೋಡಿದಾಗ ಆ ರಿಪೋರ್ಟ್ನಲ್ಲಿ ಗೊತ್ತಾಗುತ್ತೆ ಇಷ್ಟೊಂದು ಕೀಟನಾಶಕದ ಬಳಕೆಯಿಂದ ಇಷ್ಟೊಂದು ದುಷ್ಪರಿಣಾಮ ಆಗುತ್ತಾ ಅಂಥೇಳಿ ಗೊತ್ತಾಗುತ್ತೆ. ಆವಾಗ ತಾಯಿಯ ಎದೆ ಹಾಲನ್ನು ಕೂಡ ತೆಗೆದು ಪರೀಕ್ಷೆ ಮಾಡಿದಾಗ ಅದು ಮ್ಯಾಕ್ಸಿಮಮ್ ರೆಸಿಡ್ಯೂ ಲಿಮಿಟ್ ಅಂತ ಕರಿತೀವಿ, ಅದಕ್ಕಿಂತ ಜಾಸ್ತಿ ವಿಷಕಾರತ್ವ ಅದು ಇರುತ್ತೆ. ಇದನ್ನು ಮನಗಂಡು 1985 ಒಂದು ಹೊಸ ಪದ್ಧತಿ ಸ್ಟಾರ್ಟ್ ಆಗ್ತದೆ. ಏನು, ಕೀಟಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಸಮಗ್ರವಾಗಿ ಮಾಡಬೇಕು, ರಾಸಾಯನಿಕವನ್ನು ಮಾತ್ರ ನಾವು ಕೊನೆಯ ಹಂತದಲ್ಲಿ ಬಳಸಬೇಕು. ಅದರ ಮೊದಲು ನಾವು ವ್ಯವಸಾಯ ಪದ್ಧತಿಗಳಾಗಿರ್ಬೋದು ಮತ್ತು ರೈತನಿಗೆ ಯಾವುದೇ ತೊಂದರೆ ಆಗ್ತಕ್ಕಂತಹ ಒಂದು ಪದ್ಧತಿಯಾಗಿರ್ಬೋದು ಅಥವಾ ನಾವು ಬೆಳೆ ಬೆಳೀತಕ್ಕಂಥ ಪದ್ಧತಿಗಳಲ್ಲಿ ನಾವು ಬಿತ್ತನೆ ದಿನಾಂಕವನ್ನು ಹಿಂದೆ ಮುಂದೆ ಮಾಡಿ ನಾವು ಬೆಳೀತಾ ಇರ್ತಕ್ಕಂಥದ್ದು, ಮತ್ತು ಈ ಸಸ್ಯಜನ್ಯ ಪ್ರಾಣಿಜನ್ಯ ಮತ್ತು ಈ ರೋಗ ಕೀಟಗಳಲ್ಲಿ ರೋಗವನ್ನು ಹರಡ್ತಕ್ಕಂತಹ ಒಂದು ಶಿಲೀಂಧ್ರ ಆಗಿರ್ಬೋದು, ದುಂಡಾಣು ಆಗಿರ್ಬೋದು, ಮತ್ತು ವೈರಾಣುಗಳಾಗಿರ್ಬೋದು, ಇವುಗಳೆಲ್ಲನೂ ಕೂಡ ನಾವು ಒಟ್ಟಿಗೆ ಬಳಸಿ ಸಮಗ್ರವಾಗಿ ಪೀಳಿಯನ್ನು ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ಮಾಹಿತಿ ಮತ್ತು ಕಾನ್ಸೆಪ್ಟು ಜಗತ್ತಿನಾದ್ಯಂತ ಪ್ರಚಲಿತ ಆಗುತ್ತೆ. ಆ ಪ್ರಚಲಿತ ಆದಮೇಲೆ ಏನಾಗ್ತದೆ ಅಂತೇಳಿದ್ರೆ ಸಾಕಷ್ಟು ಇಳುವರಿನಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಆದರೆ ಆಹಾರದ ಗುಣಮಟ್ಟ ಉತ್ಕೃಷ್ಟವಾಗಿರ್ತದೆ. ಮತ್ತು ಕಾಳುಗಳಲ್ಲಿ, ಕಾಯಿಗಳಲ್ಲಿ, ಹಣ್ಣು ತರಕಾರಿಗಳಲ್ಲಿ, ಸೊಪ್ಪುಗಳಲ್ಲಿ ಯಾವುದೇ ರೀತಿಯ ಶೇಷಾಂಶ ಜಾಸ್ತಿ ಇರೋದಿಲ್ಲ. ಹಾಗಾಗಿ 1985 ಇಲ್ಲಿಯವರೆಗೂ ಕೂಡ ಸಮಗ್ರ ಪೀಡೆ ನಿರ್ವಹಣೆ ಕ್ರಮಗಳನ್ನೋದು ಜಾರಿನಲ್ಲಿ ಇದೆ. ಹಾಗಿದ್ಮೇಲೆ ಈ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಜೈವಿಕ ಪೀಡೆಗಳ ಮಹತ್ವ ಮತ್ತು ಅದರ ಪಾತ್ರ ಏನು, ಮತ್ತು ಅವುಗಳನ್ನು ನಾವು ಏಕೆ ಬಳಸಬೇಕು ಅನ್ನೋದು ರೈತರಲ್ಲಿ ಒಂದು ಕ್ವಶನ್ ಮಾರ್ಕ್ ಪ್ರಶ್ನೆ ಇದೆ. ಜೈವಿಕ ಪೀಡೆ ನಾಶಕ ವಿಧಾನ ಅಥವಾ ಜೈವಿಕ ಪದ್ಧತಿಗಳಿಂದ ಪೀಡೆ ನಾಶಗಳನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಅದರ ಮಹತ್ವ ಏನು ಮತ್ತು ಅದನ್ನು ಏಕೆ ಮಾಡಬೇಕು? ಒಂದು, ರಾಸಾಯನಿಕಗಳನ್ನು ನಾವು ಬಳಸೋದ್ರಿಂದ ನಮಗೆ ಕ್ವಿಕ್ಕಾಗಿ ಬಹುಬೇಗ ನಮಗೆ ಹತೋಟಿಗೆ ಸಿಗ್ತವೆ ಕೀಟಗಳು. ಆದರೆ ಆ ರಾಸಾಯನಿಕವನ್ನು ಬಳಸೋದ್ರಿಂದ ಏನಾಗ್ತದೆ ಅಂತೇಳಿದರೆ ಕೀಟಗಳು ಪ್ರತಿ ಒಂದು ವಾರದಲ್ಲಿ ಅಥವಾ 15 ನಾವು ಸಿಂಪಡಣೆ ಮಾಡ್ತಕ್ಕಂಥ ಕೀಟನಾಶಕಗಳನ್ನು ಜೀರ್ಣ ಮಾಡಿಕೊಂಡು ಆ ಕೀಟನಾಶಕವನ್ನೇ ಅವು ಟಾನಿಕ್ಕಾಗಿ ಪರಿವರ್ತನೆ ಮಾಡಿಕೊಳ್ತವೆ. ಇದನ್ನು ನಾವು ನಿರೋಧಕತೆ ಅಂತ ಕರಿತೀವಿ. ಈ ಕೀಟನಾಶಕದ ನಿರೋಧಕತೆ ಕೀಟಗಳಲ್ಲಿ ಬಂತಂತೇಳಿದ್ರೆ ಅವುಗಳನ್ನು ಹತೋಟಿ ಮಾಡೋದು ತುಂಬಾ ಕಷ್ಟ. ಈಗ ರೈತರು ಈ ಮೆಣಸಿನಕಾಯಿ ಬೆಳೀತಾ ಇದ್ದಾರೆ, ಇದರಲ್ಲಿ ಒಂದು ಕಪ್ಪು ಥ್ರಿಪ್ಸ್ ಅಂತ ಮಾರಕವಾದ ಒಂದು ಕೀಟ ಬಂದಿದೆ. ಸೊ ನೀವು ಯಾವುದೇ ಒಂದು ಔಷಧಿನ ಕೊಟ್ಟರು ಕೂಡ ಹತೋಟಿಗೆ ಬರೋದಿಲ್ಲ. ಅದೇ ರೀತಿ ಕೆಲವೊಂದು ಕೀಟಗಳಲ್ಲಿ ನಿರೋಧಕತೆ ಜಾಸ್ತಿಯಾಗಿ ಮತ್ತು ರೈತನ ಒಂದು ಖರ್ಚು ಜಾಸ್ತಿ ಆಗ್ತಾ ಇದೆ. ಯಾಕೆ, ಕೀಟನಾಶಕವನ್ನು ನಿರ್ಮೂಲನೆ ಮಾಡಲಿಕ್ಕೆ ವಿವಿಧ ಕೀಟನಾಶಕವನ್ನು ಬಳಸಿ ಬಳಸಿ ಅವನು ಸೋತು ಹೋಗ್ಬಿಟ್ಟಿದ್ದಾನೆ. ಸೊ ಅದಾದಮೇಲೆ ನೆಕ್ಸ್ಟ್ ಈ ಕೀಟನಾಶಕವನ್ನು ಬಳಸೋದ್ರಿಂದ ಮತ್ತೊಂದು ಏನಾಗ್ತದೆ, ಈ ಎಲ್ಲ ವಾತಾವರಣದಲ್ಲಿರ್ತಕ್ಕಂಥ ಅಥವಾ ನಮ್ಮ ಹೊಲಗದ್ದಲಲ್ಲಿರ್ತಕ್ಕಂತಹ ಅದರಲ್ಲೂ ಎಲ್ಲ ರೈತನ ಮಿತ್ರ ಕೀಟಗಳು, ಶತ್ರು ಕೀಟಗಳು ಎಲ್ಲವೂ ಕೂಡ ಸತ್ತು ಹೋಗ್ತವೆ. ಆದರೆ ಒಂದಲ್ಲ ಎರಡು ರೈತನ ಶತ್ರು ಕೀಟಗಳು ಹಾಗೇ ಉಳ್ಕೊಳ್ತವೆ. ಹಾಗೆ ಉಳ್ಕೊಂಡಂಥ ಕೀಟಗಳು ಮತ್ತೆ ನಾರ್ಮಲ್ ಆಗಿರ್ತಕ್ಕಂತಹ ನಿರೋಧಕತೆಯೇ ಇಲ್ಲದೇ ಇರತಕ್ಕಂತಹ ಕೀಟಗಳ ಹೆಣ್ಣುಗಂಡು ಸಮ್ಮಿಲನ ಆಗಿ ಅದರ ಮಕ್ಕಳು ಅಂದರೆ ಅದರ ಮರಿ ಕೀಟಗಳು ಬಂದಾಗ ಅವು ಕೀಟನಾಶಕಕ್ಕೆ ನಿರೋಧಕತೆಯನ್ನು ತೋರಿಸ್ತವೆ. ಆವಾಗ ತುಂಬಾ ರೈತನಿಗೆ ತೊಂದರೆ ಆಗ್ತದೆ. ಅದಾದಮೇಲೆ ಕೀಟನಾಶಕವನ್ನು ಬಳಸೋದ್ರಿಂದ ಆಹಾರದ ಗುಣಮಟ್ಟ ಏನು, ಇವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ, ಸಾವಯವ ಕೃಷಿ ಪದ್ಧತಿ ಅಂತ ಹೇಳ್ತೀವಿ, ಅದರಲ್ಲಿ ಬೆಳೆದಂಥ ಆಹಾರ ಪದ್ಧತಿಗೆ ಸಾಕಷ್ಟು ದೇಶ ವಿದೇಶಗಳಲ್ಲಿ ಬೇಡಿಕೆ ಇದೆ. ಆ ಬೇಡಿಕೆ ನಮಗೆ ಕಡಿಮೆ ಆಗ್ತದೆ. ಅದಾದಮೇಲೆ ಆ ಕೀಟನಾಶಕದ ಶೇಷ ಎಲ್ಲ ಬೆಳೆಗಳಲ್ಲಿ ಅಥವಾ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಇದು ಜಾಸ್ತಿ ಉಳ್ಕೊಳ್ತದೆ. ಮತ್ತು ಅದು ನಮಗೆ ಗೊತ್ತಿಲ್ಲದಿರೋ ಹಾಗೆ ನಮ್ಮಲ್ಲಿ ಆ ಕೀಟನಾಶಕದ ಶೇಷ ನಾವು ತಿನ್ನೋದ್ರಿಂದ ಅದು ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಅದನ್ನು ಕ್ರಾನಿಕ್ ಟಾಕ್ಸಿಸಿಟಿ ಅಂತಲೂ ಕೂಡ ನಾವು ಕರಿತೀವಿ. ಹೀಗೆ ಅಕ್ಯುಮುಲೇಟ್ ಆದಂತಹ ಒಂದು ಕೀಟನಾಶಕಗಳು ನಮ್ಮ ದೇಹದಲ್ಲಿ ಈ ಕರುಳಿನ ಕ್ಯಾನ್ಸರ್ ಆಗಿರ್ಬೋದು ಮತ್ತು ಯಾವುದೇ ಒಂದು ರೋಗಗಳಾಗಿರ್ಬೋದು ಇಂಥವನ್ನು ಅವು ತುಂಬ ದಿನಗಳ ಆದಮೇಲೆ ಅದರ ಚಿಹ್ನೆ ನಮಗೆ ಗೊತ್ತಾಗ್ತದೆ. ಮತ್ತು ಈಗ ತರಕಾರಿಗಳ ವಿಚಾರಕ್ಕೆ ಬಂದಾಗ ನೀವು ಈ ಕುಂಬಳ ಜಾತಿಯ ತರಕಾರಿಗಳು, ಅದರಲ್ಲೂ ಕೂಡ ಸೌತೆಕಾಯಿ, ಪ್ರತಿ ಒಂದು ಫಂಕ್ಷನ್ಲ್ಲಿ ಕೂಡ ನಾವು ಸೌತೆಕಾಯಿ ತಿಂತಾ ಇದ್ದೀವಿ. ನಾವು ಒಂದು ಸರಿ ಯೋಚನೆ ಮಾಡ್ಕೋಬೇಕು, ನಿಜವಾಗ್ಲೂ ನಾವು ವಿಷವನ್ನೇ ತಿಂತಾ ಇದ್ದೀವಿ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ಸಿಂಪರಣೆ ಮಾಡ್ತಾರೆ, ಅದಕ್ಕೆ ಒಂದು ವೇಯ್ಟಿಂಗ್ ಪೀರಿಯಡ್ ಅಂತ ಇರುತ್ತೆ. ಸಿಂಪರಣೆ ಮಾಡಿದ್ಮೇಲೆ ಇಷ್ಟು ದಿವಸ ಆದಮೇಲೆ ಅದನ್ನು ಕಟಾವು ಮಾಡಿ ಮಾರ್ಕೆಟ್ಗೆ ಕಳಿಸ್ಬಾರ್ದು ಅಂತ ನಾವು ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳಲ್ಲಿ ಹೇಳ್ತೀವಿ, ರೈತರಿಗೆ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಅವ್ರು ಕೇಳಲ್ಲ. ಸೊ ಸಿಂಪರಣೆ ಮಾಡ್ತಾರೆ, ಇಲ್ಲಿ ಸಿಂಪರಣೆ ಮಾಡ್ತಾ ಇರ್ತಾರೆ, ಅಲ್ಲಿ ಆ ಕಡೆ ಹಾರ್ವೆಸ್ಟ್ ಮಾಡಿ ಕೊಡ್ತಾರೆ. ಇದೆಲ್ಲ ಶೇಷಗಳಿಂದ ನಮ್ಮ ಆರೋಗ್ಯಕ್ಕೆ ಭಾರಿ ತೊಂದರೆ ಆಗ್ತದೆ. ಹಾಗಾಗಿ ಜೈವಿಕ ಕೀಟನಾಶಕ ಪದ್ಧತಿಗಳಿಂದ ನಾವು ಕೀಟನ ನಿರ್ಮೂಲನೆ ಮಾಡಲೇಬೇಕು. ಹಾಗಿದ ಮೇಲೆ ಈ ಜೈವಿಕ ವಿಧಾನಗಳಲ್ಲಿ ಯಾವ ಯಾವ ಒಂದು ಜೀವಿಗಳನ್ನು ಬಳಸಿ ನಾವು ಹತೋಟಿ ಮಾಡಬಹುದು? ಒಂದು ಕೀಟಗಳನ್ನೇ ಬಳಸ್ಬೋದು. ನಮ್ಮ ರೈತನ ಮಿತ್ರ ಕೀಟಗಳನ್ನು, ರೈತನ ಶತ್ರು ಕೀಟಗಳನ್ನು ತಿನ್ನಲಿಕ್ಕೆ ನಾವು ಅದನ್ನು ಬಳಸ್ಬೋದು. ಅದರಲ್ಲಿ ನಾವು ಎರಡು ವಿಧ ಇದ್ದಾವೆ, ಒಂದು ಪರತಂತ್ರ ಜೀವಿಗಳು, ಇನ್ನೊಂದು ಭಕ್ಷಕ ಜೀವಿಗಳು. ಈ ಭಕ್ಷಕ ಜೀವಿಗಳಂತೇಳಿದ್ರೆ ಜನರಲ್ ಆಗಿ ಈಗ ರೈಲ್ ಚಿಟ್ಟಿ ಅಂತ ಕರೀತೀರ, ಡ್ರ್ಯಾಗನ್ ನೊಣ, ಅದಾದಮೇಲೆ ರಾಬರ್ ನೊಣ, ಈ ಎಲ್ಲ ನೊಣಗಳು ಮತ್ತು ಈ ಗುಲಗುಂಜಿ ಹುಳಗಳು, ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ರೈಸೋಪಾ ಸಿಂಹ, ಹೇನು ಸಿಂಹ. ಸೊ ಈ ಎಲ್ಲ ಒಂದು ಭಕ್ಷಕ ಕೀಟಗಳೇನು ಮಾಡ್ತವೆ, ದಿನಕ್ಕೆ ಸರಿಸುಮಾರು 20-30 ರಸ ಇರತಕ್ಕಂಥ ಕೀಟಗಳಾಗಿರ್ಬೋದು, ಲೆಪಿಡಾಪ್ಟ್ರ ಪತಂಗ ಜಾತಿಗೆ ಸೇರಿರ್ತಕ್ಕಂತಹ ಮೊಟ್ಟೆಗಳಾಗಿರ್ಬೋದು, ಅದರ ಮರಿ ಹುಳುಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಭಕ್ಷಿಸಿ ಅವು ರೈತನ ಹೊಲಗದ್ದೆಗಳಲ್ಲಿ ಆ ರೈತನ ಶತ್ರು ಕೀಟಗಳನ್ನು ಸಂಹಾರ ಮಾಡಿ ಅದರ ಸಂಖ್ಯೆಯನ್ನು ಕಡಿಮೆ ಮಾಡ್ತವೆ. ಮತ್ತು ವಾತಾವರಣದಲ್ಲಿ ಏನು ಜನರಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿತೀವಿ, ಸಮತೋಲನೆ ಅಂದರೆ ಕೀಟ ಶತ್ರು ಕೀಟಗಳು ಮತ್ತು ಮಿತ್ರ ಕೀಟಗಳ ಒಂದು ಸಮತೋಲನೆಯನ್ನು ಇದು ಕಾಪಾಡ್ತಾ ಹೋಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪರತಂತ್ರ ಜೀವಿಗಳು. ಈ ಪರತಂತ್ರ ಜೀವಿಗಳು ಅಥವಾ ಪರೋಪ ಜೀವಿಗಳಂತೇಳಿದ್ರೆ ರೈತರಿಗೆ ನನಗಿಂತ ತುಂಬ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಅವರು ಎಸ್ಪೆಷಲಿ ಈ ರೇಷ್ಮೆ ಗೂಡನ್ನು ಅಥವಾ ರೇಷ್ಮೆನ ಬೆಳೀತಾ ಇರತಕ್ಕಂಥ ರೈತರು ಊಜಿ ಹುಳ ಹೊಡೀತು ಅಂತ ಕರೀತಾರೆ. ಊಜಿ ತುಂಬ ಪ್ರಾಬ್ಲಮ್. ಸೊ ಮರಿ ಹುಳುಗಳ ಮೇಲೆ ಈ ಊಜಿ ನೊಣದ ಆ ಪ್ರೌಢ ನೊಣ ಚುಚ್ಚಿ ತನ್ನ ಮೊಟ್ಟೆಯನ್ನು ನಮ್ಮ ರೇಷ್ಮೆಯ ಹುಳುವಿನ ದೇಹದ ಒಳಗಡೆ ಸೇರಿಸುತ್ತೆ. ಸೇರಿಸಾದಮೇಲೆ ಸುಮಾರು 4-5 ದಿವಸಗಳ ನಂತರ ಅದು ಆ ರೇಷ್ಮೆ ಹುಳುವಿನ ದೇಹದ ಒಳಭಾಗವನ್ನೆಲ್ಲ ತಿಂದು ಆ ರೇಷ್ಮೆ ಹುಳುವನ್ನು ಸಾಯಿಸಿ ಊಜಿ ನೊಣ ಹೊರಗಡೆ ಅದು ಬರ್ತದೆ, ಅಂದರೆ ಅದರ ಪ್ಯೂಪ ಮತ್ತು ಅದರ ಕೋಶ ಹೊರಗಡೆ ಬರ್ತದೆ. ಇದನ್ನು ಹೇಗೆ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಇಲ್ಲಿ ರೇಷ್ಮೆ ಹುಳು ರೈತನ ಮಿತ್ರ ಕೀಟ, ಆ ರೇಷ್ಮೆಯ ಹುಳು ಥರನೇ ಇರತಕ್ಕಂತಹ ಲೆಪಿಡಾಪ್ಟ್ರ ಅಂದರೆ ಪತಂಗ ಗುಂಪಿಗೆ ಸೇರಿರ್ತಕ್ಕಂತಹ ಮರಿ ಹುಳುಗಳು ಸಾಕಷ್ಟು ರೈತನಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದ್ದಾವೆ. ಹೇಗೆ ಹಾನಿಯನ್ನು ಉಂಟು ಮಾಡ್ತವೆ? ಎಲೆಯನ್ನು ತಿಂತವೆ, ಹೂವುಗಳನ್ನು ತಿಂತವೆ, ಕಾಯಿಗಳನ್ನು ಕೊರೀತವೆ, ಕಾಂಡವನ್ನು ಕೊರೀತವೆ, ಕಾಂಡ ಕೊರಕಗಳು ಅಂತ ಕರಿತೀವಿ, ಕುಡಿ ಕೊರಕಗಳು ಅಂತ ಕರಿತೀವಿ, ಹಣ್ಣು ಕೊರಕಗಳು ಅಂತ ಕರಿತೀವಿ, ಮತ್ತು ಬೇರು ಕೊರಕಗಳು ಅಂತ ಕರಿತೀವಿ. ಸೊ ಈ ಎಲ್ಲ ಲೆಪಿಡಾಪ್ಟರ್ ಅಂದರೆ ಪತಂಗ ಜಾತಿಗೆ ಸೇರಿರ್ತಕ್ಕಂತಹ ಪೀಡೆಗಳ ಮರಿ ಹುಳಗಳು ಮತ್ತು ಅದರ ಮೊಟ್ಟೆಗಳ ಮೇಲೆ ಈ ಪರತಂತ್ರ ಜೀವಿಗಳು ದಾಳಿಯನ್ನು ಮಾಡಿ ಅವು ಕೀಟಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತವೆ. ಅದರಲ್ಲಿ ಎಷ್ಟು ವಿಧ ಇದೆ? ಮೊದಲನೇದಾಗಿ ಮೊಟ್ಟೆ ಪರತಂತ್ರ ಜೀವಿ. ಈ ಮೊಟ್ಟೆ ಪರತಂತ್ರ ಜೀವಿ ಅಂತೇಳಿದ್ರೆ ಹೆಗ್ ಪ್ಯಾರಾಸೈಟ್ಸ್, ಈ ಒಂದು ಪರತಂತ್ರ ಜೀವಿಗಳು ಅಂದರೆ ಕಣಜ ಜಾತಿಗೆ ಅಥವಾ ನೊಣದ ಜಾತಿಗೆ ಸೇರಿರ್ತಕ್ಕಂಥದ್ದು. ಈ ಕಣಜ ಮತ್ತು ನೊಣದ ಜಾತಿಗೆ ಸೇರಿರ್ತಕ್ಕಂತಹ ರೈತನ ಮಿತ್ರ ಆಗಿರ್ತಕ್ಕಂಥ ಪರತಂತ್ರ ಜೀವಿಗಳು ಮೊಟ್ಟೆಯನ್ನು ಇಟ್ಟಾಗ, ಅಂದರೆ ರೈತನ ಶತ್ರು ಕೀಟಗಳು ಮೊಟ್ಟೆಯನ್ನು ಇಟ್ಟಾಗ ಮೊಟ್ಟೆಯಿಂದ ಹೊರಬರ್ತಕ್ಕಂತಹ ವಾಸನೆಯನ್ನು ಹಿಡಿದು ಈ ಕಣಜಗಳು ಮೊಟ್ಟೆಯ ಹತ್ತಿರ ಹೋಗಿ ಆ ರೈತನ ಶತ್ರು ಕೀಟದ ಮೊಟ್ಟೆಯ ಒಳಗಡೆ ತಮ್ಮ ಮೊಟ್ಟೆಯನ್ನು ಇಟ್ಬಿಡ್ತವೆ. ಮೊಟ್ಟೆಗಳಲ್ಲಿ ಮರಿಯಾದಂಥ ರೈತನ ಮಿತ್ರ ಕೀಟ ರೈತನ ಶತ್ರು ಕೀಟದ ಮೊಟ್ಟೆಯನ್ನು ತಿಂದು ರೈತನಿಗೆ ಅನುಕೂಲವನ್ನು ಮಾಡಿಕೊಳ್ತವೆ. ಸೊ ಈ ಒಂದು ಪರತಂತ್ರ ಜೀವಿ ಪ್ರಯೋಗಾಲಯ ನಮ್ಮ ಮೈಸೂರಿನ ಸುತ್ತಮುತ್ತಲೂ ಇರತಕ್ಕಂಥ ಎಲ್ಲ ರೈತರಿಗೂ ಗೊತ್ತಿದೆ. ಯಾಕಂದರೆ ಇದು ಡಾಕ್ಟರ್ ಲೆಸ್ಲಿ ಸಿ ಕೋಲ್ಮನ್ ಅವರ ಕಾಲದಲ್ಲಿ 1937 ಎರಡು ಲ್ಯಾಬೊರೇಟ್ರಿ ರೈತರಿಗೆ ಅನುಕೂಲವಾಗುವಂತೆ ಅದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಅವು ಒಂದು ಬಯಲಹೊಂಗಲದಲ್ಲಿ ಸ್ಟಾರ್ಟ್ ಆಗ್ತದೆ, ಇನ್ನೊಂದು ನಮ್ಮ ಪವಿತ್ರವಾದ ಒಂದು ಮಂಡ್ಯದಲ್ಲಿ 1937 ಸ್ಟಾರ್ಟ್ ಆಗ್ತದೆ. ಇವತ್ತಿಗೂ ಕೂಡ ಅಲ್ಲಿ ಪರತಂತ್ರ ಜೀವಿಗಳನ್ನು ಬೆಳವಣಿಗೆ ಮಾಡಿ ಅವುಗಳ ಒಂದು ಕಾರ್ಡ್ ರೂಪದಲ್ಲಿ ಆ ಮೊಟ್ಟೆ ಪರತಂತ್ರ ಜೀವಿಗಳನ್ನು ರೈತನಿಗೆ ನೀಡ್ತಾನೆ ಬಂದಿದ್ದಾರೆ. ಮತ್ತು ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮರಿ ಹುಳುಗಳ ಪರತಂತ್ರ ಜೀವಿಗಳು. ಈ ಮರಿ ಹುಳುಗಳ ಪರತಂತ್ರ ಜೀವಿಗಳು ಕೂಡ ಇವು ಈ ಮರಿಗಳು ಅಂದರೆ ಎಳೆ ಮರಿಗಳು ಅಂದರೆ ಮೊದಲನೇ ಹಂತದ ಜ್ವರದ್ದು, ಎರಡನೇ ಹಂತದ ಜ್ವರ ಅಥವಾ ಮೂರನೇ ಜ್ವರದ ಮರಿ ಹುಳುಗಳು ಅಂದರೆ ರೈತನಿಗೆ ಶತ್ರುಗಳಾಗಿರ್ತಕ್ಕಂತಹ ಮರಿ ಹುಳುಗಳನ್ನು ಹುಡುಕಿ ಅವುಗಳ ದೇಹದಲ್ಲಿ ಬರ್ತಕ್ಕಂತಹ ಬೇವರಿನ ವಾಸನೆಯನ್ನು ಹಿಡಿದು ಈ ಕಣಜಗಳು ದಾಳಿ ಮಾಡಿ ಆ ಮರಿ ಹುಳುಗಳ ಮೇಲೆ ತಮ್ಮ ಮೊಟ್ಟೆಗಳನ್ನು ಚುಚ್ಚಿ ಚುಚ್ಚಿ ಇಡ್ತವೆ. ಇಟ್ಟಾಗ ಏನಾಗ್ತವೆ, ಈ ಕಣಜದ ಮರಿ ಹುಳುಗಳು ಆ ರೈತನ ಶತ್ರು ಕೀಟವನ್ನು ತಿಂದು ಅವು ಕೋಶಾವಸ್ಥೆಗೆ ಹೋಗಿ ಅದರ ಸಂಖ್ಯೆ ಜಾಸ್ತಿ ಆಗ್ತದೆ. ಅದೇ ರೀತಿ ಕೋಶಾವಸ್ಥೆಗೆ ಹೋಗ್ತಕ್ಕಂಥ ಕೀಟಗಳ ಮೇಲೆ ಪೀಡೆಗಳ ಮೇಲೇನೂ ಕೂಡ ಕೋಶ ಪರತಂಥ ಜೀವಿಗಳು ಇದ್ದಾವೆ. ಸಾಕಷ್ಟು ಹಿಗ್ನಿಮೋನಿಟ್ಸ್ ಆಗಿರ್ಬೋದು, ಸೊ ಮತ್ತು ಬೆಥಲಿಟ್ಸ್ ಆಗಿರ್ಬೋದು. ಓಕೆ, ಸೊ ಈ ಎಲ್ಲ ಗುಂಪಿನ ಒಂದು ರೈತನ ಮಿತ್ರ ಕೀಟಗಳು ಈ ರೈತನ ಶತ್ರು ಕೀಟದ ಕೋಶಾವಸ್ಥೆಯನ್ನು ಹುಡುಕಿ, ಕೋಶದ ವಾಸನೆಯನ್ನು ಹುಡುಕಿ ಅವು ತಮ್ಮ ಮೊಟ್ಟೆಗಳನ್ನು ರೈತನ ಶತ್ರು ಕೀಟದ ಕೋಶದ ಒಳಗಡೆ ಇಟ್ಟು ಕೀಟದ ಸಂಖ್ಯೆಯನ್ನು ಕಡಿಮೆ ಮಾಡ್ತವೆ. ಸೊ ಇದು ಭಕ್ಷ್ಯ ಕೀಟಗಳು ಮತ್ತು ಪರತಂತ್ರ ಜೀವಿಗಳು ಮತ್ತು ಅವುಗಳು ಹೇಗೆ ಕೀಟವನ್ನು ಸಂಹಾರ ಮಾಡ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆ. ಹಾಗಿದ್ದ ಮೇಲೆ ಈ ಒಂದು ನಮ್ಮ ಸುತ್ತಮುತ್ತಲೇ ಇರತಕ್ಕಂತಹ ರೈತನ ಪ್ರಮುಖವಾದ ಮಿತ್ರ ಕೀಟಗಳನ್ನು ನಾವು ಹೇಗೆ ಸಂರಕ್ಷಣೆ ಮಾಡಿಕೊಳ್ಬೇಕು? ಹೇಗೆ ಸಂರಕ್ಷಣೆ ಮಾಡಿಕೊಳ್ಬೇಕು ಅಂದರೆ ಎರಡು ವಿಧಾನ ಇದೆ. ಸೊ ಒಂದು, ನಾವು ಯಾವುದೇ ಒಂದು ಬೆಳೆ ಬೆಳೀತಕ್ಕಂಥ ಒಂದು ಬೆಳೆಗಳಲ್ಲಿ ನಮ್ಮ ಸುತ್ತಮುತ್ತಲು ಬಾರ್ಡರ್ನಲ್ಲಿ ಆ ರೈತನ ಮಿತ್ರ ಕೀಟಗಳಿಗೆ ಸಿಗ್ತಕ್ಕಂತಹ ಒಂದು ಜೇನು ಇರ್ಬೋದು ಅಥವಾ ಜೇನಿನ ಅಂಶ ಇರ್ಬೋದು, ಪರಾಗ ಇರ್ಬೋದು, ಮತ್ತು ಎಕೋಫೀಸ್ಟ್ ಕ್ರಾಪ್ ಅಂತ ಕರಿತೀವಿ, ಎಸ್ಪೆಷಲಿ ದ್ವಿದಳ ಧಾನ್ಯಗಳು ಅಂದರೆ ಹಲಸಂದೆ ಆಗಿರ್ಬೋದು, ಹವರೆ ಆಗಿರ್ಬೋದು, ಮತ್ತು ಹಸಿರು ಕಾಳಾಗಿರ್ಬೋದು, ಸೋಯಾ ಹವರೆ ಆಗಿರ್ಬೋದು, ಇಂಥವನ್ನು ನಾವು ಕೊಟ್ಟಾಗ ಏನಾಗ್ತದೆ, ಅಲ್ಲಿ ರೈತನ ಮಿತ್ರ ಕೀಟಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದಾದಮೇಲೆ ನಾವು ಯಾವುದೇ ಕಾರಣಕ್ಕೂ ಕೂಡ ತುಂಬ ಮಾರಕ ಮತ್ತು ತುಂಬ ಎಫೆಕ್ಟಿವ್ ಅಂದರೆ ಇಲ್ಲಿ ಹೊಡೆದ ತಕ್ಷಣ ಅಲ್ಲಿ ಹುಳ ಸತ್ತೋಗ್ತವೆ ಅಂತ ಭಾರಿ ಪವರ್ಫುಲ್ ಇನ್ಸೆಕ್ಟಿಸೈಡ್ ಅಥವಾ ಕೀಟನಾಶಕ ಅಂತ ಹೇಳ್ತೀವಿ, ತುಂಬ ಪರಿಣಾಮಕಾರಿಯಾಗಿರ್ತಕ್ಕಂಥ ಕೀಟನಾಶಕಗಳನ್ನು ನಾವು ಹೆಚ್ಚು ಹೆಚ್ಚು ಬಳಸಬಾರ್ದು. ಬಳಸಿದಾಗ ಏನಾಗ್ತದೆ, ರೈತನ ಮಿತ್ರ ಕೀಟಗಳು ಸತ್ತೋಗ್ತವೆ, ಹಾಗೆಯೇ ರೈತನ ಶತ್ರು ಕೀಟಗಳು ಸತ್ತೋಗ್ತವೆ, ಮತ್ತು ವಾತಾವರಣದಲ್ಲಿ ಒಂದು ಸಮತೋಲನ ಇರೋದಿಲ್ಲ. ಆವಾಗ ಶತ್ರು ಕೀಟಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ರೈತನ ಮಿತ್ರ ಕೀಟಗಳ ಸಂಖ್ಯೆ ಕಡಿಮೆಯಾಗಿ ಹೆಚ್ಚು ಹೆಚ್ಚು ಹಾನಿಯನ್ನು ಉಂಟು ಮಾಡ್ತವೆ. ಅದಾದಮೇಲೆ ನೆಕ್ಸ್ಟು ಆ ಎರಡನೇ ಒಂದು ಜೀವಿಗಳು ಯಾವಪ್ಪ ಅಂತೇಳಿದ್ರೆ, ನಾವು ಬಳಸ್ತಕ್ಕಂಥದ್ದು ಈ ಶಿಲೀಂಧ್ರಗಳು, ಅಂದರೆ ಕೀಟಗಳಲ್ಲಿ ರೋಗಗಳನ್ನು, ಮಾರಕ ರೋಗಗಳನ್ನು ಉಂಟು ಮಾಡಿ ಕೀಟಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಸೊ ಹೇಗೆ ನಮ್ಮ ರೇಷ್ಮೆ ಬೆಳೆಗಾರರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂದರೆ ರೇಷ್ಮೆ ಹುಳು ಮೇಲೆ ಯಾವ ಯಾವ ರೋಗಗಳು ಬರ್ತವೆ ಅಂತ, ಹಾಲು ತೊಂಡೆ ರೋಗ, ಸಪ್ಪೆ ರೋಗ, ಸುಣ್ಣಕಟ್ಟು ರೋಗ, ಓಕೆ, ಸೊ ಅಂತ ದುಂಡಾಣು ರೋಗ, ಇವೆಲ್ಲ ಹೇಗೆ ರೇಷ್ಮೆ ಹುಳುಗಳಿಗೆ ಬರ್ತವೆ ಅದೇ ಥರ ನಮ್ಮ ರೈತನ ಶತ್ರು ಕೀಟಗಳಾಗಿರ್ತಕ್ಕಂತಹ ಮರಿ ಹುಳುಗಳಿಗೆ ರೋಗವನ್ನು ಉಂಟು ಮಾಡ್ತಕ್ಕಂತಹ ಒಂದು ಸಾಕಷ್ಟು ಪದಾರ್ಥಗಳು, ಸಾಕಷ್ಟು ಜೈವಿಕ ಪೀಡೆಗಳು ನಮಗೆ ಸಿಗ್ತವೆ. ಸೊ ಇವುಗಳನ್ನು ಕೂಡ ನಾವು ಉಪಯೋಗಿಸ್ಕೊಂಡು ಕೀಟದ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಅದರಲ್ಲಿ ಮೊದಲನೇದಾಗಿ NPV ನಂಜಾಣು, ಅದಾದಮೇಲೆ CPV ನಂಜಾಣು. ಈ NPV ನಂಜಾಣು ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಅವರು ಬಳಸ್ತಾ ಇದ್ದಾರೆ, ಎಸ್ಪೆಷಲಿ ಗುಲ್ಬರ್ಗ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಅದನ್ನು ನಾವು ತೊಗರಿಯ ಒಂದು ಕಣಜ ಅಂತ ಕರಿತೀವಿ. ಆ ಒಂದು ಪ್ರದೇಶದಲ್ಲಿ ಈ ತೊಗರಿಗೆ ಬರ್ತಕ್ಕಂತಹ ಮಾರಕವಾದ ಎಲಿಯೋತಿಸ್ ಅಥವಾ ಹೆಲಿಕೋರ್ಪ ಹಾರ್ಮಿಜರ ಹಸಿರು ಹುಳದ ಮೇಲೆ ಮತ್ತು ಆ ತರಕಾರಿಗಳಲ್ಲಿ ಬರ್ತಕ್ಕಂತಹ ರಬ್ಬರ್ ಹುಳ ಸ್ಪೊಡಾಪ್ಟ್ರಾ ಅನ್ನೋ ಮಾರಕ ಕೀಟಗಳು, ರೈತರಿಗೆ ಗೊತ್ತಿದೆ, ಕೋಸನ್ನು ತೆಗೆದ ತಕ್ಷಣ ಒಳಗಡೆ ಕಿರುಬೆಳ್ಳು ಗಾತ್ರದ ಒಂದು ಕಂದು ಬಣ್ಣದ ಮರಿ ಹುಳ ಇರುತ್ತೆ, ಕುತ್ತಿಗೆಯ ಭಾಗದಲ್ಲಿ ಎರಡು ಕಪ್ಪು ಚುಕ್ಕಿ ಇರುತ್ತೆ, ರೈತರು ಅದನ್ನು ರಬ್ಬರ್ ಹುಳ ಅಂತ ಕರೀತೀರ, ಅದರ ಮೇಲೆ ಬಳಸ್ತಾರೆ. ಮತ್ತು ಇಮ್ಮ ಪಾವಗಡ ಆಗಿರ್ಬೋದು ಅಥವಾ ಇತರ ಪ್ರದೇಶಗಳಲ್ಲಿ ಬರ್ತಕ್ಕಂತಹ ಮಾರಕವಾದ ಒಂದು ಕಂಬಳಿ ಹುಳಗಳು, ಈ ಗ್ರೌಂಡ್ನಟ್ ಅಂದರೆ ಕಡಲೆ ಮತ್ತು ಇತರ ಬೆಳೆಗಳಿಗೆ ಬರ್ತಕ್ಕಂಥ ಕಂಬಳಿ ಹುಳುಗಳ ಮೇಲೆ ನಾವು ಅದನ್ನು ಬಳಸ್ಬೋದು. ಅದಾದಮೇಲೆ ನೆಕ್ಸ್ಟು ಈ ಕುಡಿ ಕೊರಕಗಳಾಗಿರ್ಬೋದು ಅಥವಾ ಕಾಂಡ ಕೊರಕಗಳಾಗಿರ್ಬೋದು, ಮತ್ತು ಈ ದ್ವಿದಳ ಧಾನ್ಯಗಳಲ್ಲಿ ಬರ್ತಕ್ಕಂತಹ ಕಾಯಿ ಕೊರಕಗಳಾಗಿರ್ಬೋದು, ಇವೆಲ್ಲಕ್ಕೂ ಕೂಡ ನಾವು ಅದನ್ನು ಬಳಸಬಹುದು. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಈ NPV ನಂಜಾಣವನ್ನು ಬಳಸುವ ವಿಧಾನ ಹೇಗೆ ಅಂತೇಳಿದರೆ, ಇದು ಸಾಕಷ್ಟು ಮಾರುಕಟ್ಟೆಯಲ್ಲಿ ಎಲ್ಲ ಪ್ರತಿಷ್ಠಿತ ಶಾಪ. ಈಗ ಮೈಸೂರು ಅಂತೇಳಿದರೆ ಮೈಸೂರಿನಲ್ಲಿರ್ತಕ್ಕಂತಹ ರಾಮವಿಲಾಸ್ ರಸ್ತೆಯಲ್ಲಿ ಸುಮಾರು 25-30 ಕೀಟನಾಶಕದ ಒಂದು ಅಂಗಡಿಗಳಿದ್ದಾವೆ. ಅಲ್ಲಿ ಮರಿಮಲ್ಲಪ್ಪ ಶಾಲೆಯ ಒಂದು ರಸ್ತೆಯಲ್ಲಿ ಅಲ್ಲೂ ಕೂಡ ಸಿಗ್ತವೆ, ಮಂಡ್ಯದಲ್ಲೂ ಸಿಗ್ತವೆ, ಪ್ರತಿಯೊಂದು ಶಾಪಲ್ಲೂ ಸಿಗ್ತವೆ, ಬೆಂಗಳೂರಿನಲ್ಲಿ ಸಿಗುತ್ತೆ. ಇದನ್ನು ಹಲವು ಕಂಪನಿಗಳು ಕೂಡ ಉತ್ಪಾದನೆ ಮಾಡ್ತಾ ಇದ್ದಾವೆ. ಅದರಲ್ಲಿ PCI ಪೆಸ್ಟ್ ಕಂಟ್ರೋಲ್ ಇಂಡಿಯಾ ಲಿಮಿಟೆಡ್ ಆಗಿರ್ಬೋದು, ಮತ್ತು ಟೀ ಸ್ಟೇನ್ಸ್ ಚೆನ್ನೈ ಅಂತ ಆಗಿರ್ಬೋದು, ವಕ್ಕಾರ್ಡ್ ಆಗಿರ್ಬೋದು, ಓಕೆ. ಸೊ ಎಲ್ಲ ಕಂಪ್ನಿಯ ಒಂದು ಘಟಕಗಳು ಕೂಡ ಇದ್ದಾವೆ. ಇದನ್ನು ಹೇಗೆ ಬಳಸಬೇಕು? ಇದನ್ನು ಬಳಸಬೇಕಾದರೆ ಒಂದು ವಾರ ಅಥವಾ 15 ದಿವಸ ಹಿಂದೆ ನಾವು ಯಾವುದೇ ರೀತಿಯ ಕೀಟನಾಶಕ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿರಬಾರ್ದು. ಜೊತೆಗೆ ವಾತಾವರಣ ಅಂದರೆ ಮೋಡ ಕವಿದ ವಾತಾವರಣ ಆಗಿರಬೇಕು, ಅಥವಾ ಒಣ ಹವೆ ಕಡಿಮೆ ಇರಬೇಕು, ಸೊ ಮತ್ತು ಆರ್ದ್ರತೆ ಜಾಸ್ತಿ ಇರಬೇಕು. ಇಂಥ ಸಮಯದಲ್ಲಿ ನಾವು ಅದನ್ನು ಸಿಂಪಡಣೆ ಮಾಡಬೇಕು, ಅಂದರೆ ಹೆಚ್ಚು ಬಿಸಿಲು ಇರುವ ಸಮಯದಲ್ಲಿ ಮಾಡಬಾರ್ದು. ಮತ್ತು ಇದನ್ನು ಶಿಫಾರಸು ಮಾಡಿದ ಇದರ ಕ್ವಾಲಿಟಿ ಗುಣಮಟ್ಟ ಏನಂತೇಳಿದರೆ, ನಾವು ಇದನ್ನು ಸಿಂಪಡಣೆ ಮಾಡಬೇಕಾದ್ರೆ 1 ಎಕರೆಗೆ ನಾವು ಏನು 250 ಮಿಲಿ ಅಥವಾ 250 ಮಿಲಿಯಿಂದ 500 ಮಿಲಿಯನ್ನು ಕೂಡ ಬಳಸ್ತೀವಿ. ಮತ್ತು ಅದರಲ್ಲಿರ್ತಕ್ಕಂಥ ಕಣಗಳನ್ನು ಅದು ಪರೀಕ್ಷೆ ನಿಖರವಾಗಿ ಮಾಡಿರಬೇಕು. ಮಾಡಿದ ಮೇಲೆ ಅದು ಡಬ್ಬಗಳಲ್ಲಿ ಹಾಕಿ ಶೇಖರಣೆ ಮಾಡಿರ್ತಾರೆ. ಮತ್ತು ಸಿಂಪಡಣೆ ಮಾಡಬೇಕಾದ್ರೆ ಅದನ್ನು ಕ್ಯಾನಿಗೆ ನಾವು ಹಾಕೊಂಡಾಗ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಅಂದರೆ 2 ಮಿಲಿಯಿಂದ 5 ಮಿಲಿ 1 ಲೀಟ್ರ್ ನೀರಿಗೆ, ಸೊ ನಾವು ಸ್ವಲ್ಪ ಅಂದರೆ 4% ಒಂದು ಬೆಲ್ಲದ ಪುಡಿಯನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು. ನಾನು ಏನಕ್ಕೆ ಅಂತ ಆಮೇಲೆ ಹೇಳ್ತೇನೆ. ಅದರ ಜೊತೆ ನಾವು 1-2% ಕೇರಂ ಪಾನ್ ಹಾಡ್ತಕ್ಕಂತಹ ಬೋರಿಕ್ ಆ್ಯಸಿಡ್ ಪುಡಿಯನ್ನು ಕೂಡ ಹಾಕ್ಕೊಳ್ಬೇಕು. ಅಥವಾ 1 ಲೀಟ್ರ್ ನೀರಿಗೆ 2-3 ಹನಿ ನೀಲಿ ಬಣ್ಣ, ಅಂದರೆ ಬಿಳಿ ಬಟ್ಟೆಗೆ ಏನು ನಾವು ನೀಲಿಯನ್ನು ಹಾಕ್ತೀವಿ ಅದರ ಹನಿ ನೀಲಿ ಬಣ್ಣವನ್ನು ಹಾಕ್ಕೊಳ್ಬೇಕು. ಈ ಬೆಲ್ಲವನ್ನು ಯಾಕೆ ಹಾಕ್ಕೊಳ್ಬೇಕಂತೇಳಿದ್ರೆ, ನಾವು ಸಿಂಪಡಣೆ ಮಾಡಿದಾಗ ಈ NPV ನಂಜಾಣು ಮತ್ತು ಬೆಲ್ಲದ ಅಂಶ ಎಲೆಗಳ ಮೇಲೆ ಮತ್ತು ಗಿಡಗಳ ಮೇಲೆ ಬೀಳುತ್ತೆ. ಬಿದ್ದಾಗ ಆ ಕೀಟ ಈ ಬಿದ್ದಂಥ ಭಾಗವನ್ನು ಕಚ್ಚಿ ತಿಂದು ಅದರ ದೇಹದ ಒಳಗಡೆ ಹೋದಾಗ ಮಾತ್ರ ಅದರ ಹೊಟ್ಟೆಯಲ್ಲಿ ಈ ನಂಜಾಣುವಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ, ಮತ್ತು ಕೀಟ ಸತ್ತೋಗುತ್ತೆ. ಹಾಗಿದ ಮೇಲೆ ನಾವು ನೀಲಿಯನ್ನು ಏಕೆ ಬಳಸಬೇಕು ಅಥವಾ ಬೋರಿಕ್ ಆ್ಯಸಿಡ್ ಪುಡಿಯನ್ನು ಏಕೆ ಬಳಸಬೇಕು? ಇದನ್ನು ಬಳಸಲೇಬೇಕು, ಯಾಕಂದರೆ ಈ ನಂಜಾಣುಗಳು ಸೂರ್ಯನ ಕಿರಣಗಳಿಗೆ ಅವು ಸತ್ತು ಹೋಗ್ತವೆ ಜಾಸ್ತಿ ಸಮಯ ಅದು ಎಕ್ಸ್ಪೋಸ್ ಆದರೆ. ಇದನ್ನು ಮಿಕ್ಸ್ ಮಾಡಿದಾಗ ಏನಾಗ್ತದೆ, ಅವು ಆ NPV ನಂಜಾಣುವನ್ನು ಸುತ್ತುವರೆದು ಆ ಸೂರ್ಯನ ಶಾಖ ಮತ್ತು ಸೂರ್ಯನ ಕಿರಣಗಳಿಂದ ಇದನ್ನು ಪ್ರೊಟೆಕ್ಟ್ ಮಾಡ್ತವೆ. ಅದಾದಮೇಲೆ ಎರಡನೇದು ಬಂದು ನಿಮಗೆ ಯಾವುದಪ್ಪ ಅಂತೇಳಿದ್ರೆ ಶಿಲೀಂಧ್ರಗಳು. ಈ ಶಿಲೀಂಧ್ರಗಳಲ್ಲಿ ಪ್ರಮುಖವಾದಂಥ ಒಂದು ಶಿಲೀಂಧ್ರ ಯಾವುದಪ್ಪ ಅಂತೇಳಿದ್ರೆ ಬಿವೇರಿಯ ಬ್ಯಾಸಿಯಾನ. ಇದು ಮಾರುಕಟ್ಟೆಯಲ್ಲಿ ಬಯೋಪವರ್ ಮತ್ತು ಇತರೆ ಒಂದು ಬ್ರ್ಯಾಂಡ್ ನೇಮಲ್ಲಿ ಅವು ಸಿಗ್ತವೆ. ಇದು ಕೂಡ ಟೀ ಸ್ಟೇನ್ ಚೆನ್ನೈ ಆಗಿರ್ಬೋದು, PCI ಆಗಿರ್ಬೋದು, ಮತ್ತು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂತಹ ಕೇಂದ್ರೀಯ ನ್ಯಾಷನಲ್ ಬ್ಯೂರೋ ಅಗ್ರಿಕಲ್ಚರಲ್ ಇಂಪಾರ್ಟೆಂಟ್ ಇನ್ಸೆಕ್ಟ್ ಪೆಸ್, ಸೊ ಅಲ್ಲೂ ಕೂಡ ಇನ್ಸೆಕ್ಟ್ಸ್ ಅದರಲ್ಲೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇದನ್ನು 1 ಲೀಟ್ರ್ ನೀರಿಗೆ 2-4 ಗ್ರಾಮಷ್ಟು ಹಾಕಿ ಬಳಸಬೇಕು. ಬಳಸಿದಾಗ ನಾವು ಇದನ್ನ ಈ ಮರಿಹುಳುಗಳಾಗಿರ್ಬೋದು, ಮತ್ತು ಕುಡಿ ಕೊರಕಗಳಾಗಿರ್ಬೋದು, ಕಾಯಿ ಕೊರಕಗಳಾಗಿರ್ಬೋದು, ಹಣ್ಣು ಕೊರಕಗಳಾಗಿರ್ಬೋದು, ಮತ್ತು ಎಲ್ಲ ತರಕಾರಿ ಜಾತಿಗಳಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖವಾದ ಪತಂಗ ಜಾತಿಗೆ ಸೇರತಕ್ಕಂತಹ ಮರಿಹುಳುಗಳನ್ನು ಇದು ನಾಶ ಮಾಡುತ್ತೆ. ಇದರ ಜೊತೆಗೆ ಇನ್ನೊಂದು ಶಿಲೀಂಧ್ರ ಏನಪ್ಪ ಅಂತೇಳಿದ್ರೆ ನೆಮೋರಿಯಾ ರಿಲಾಯ್. ಈ ನೆಮೋರಿಯಾ ರಿಲಾಯ್ ಪತಂಗ ಜಾತಿಗೆ ಅಂದರೆ ಗುಂಪಿಗೆ ಕುಟುಂಬಕ್ಕೆ ಸೇರತಕ್ಕಂಥ ಅದರಲ್ಲೂ ಕೂಡ ಮಾರಕ ಕೀಟಗಳು ಅಂತೇಳಿದರೆ ಈ ನಾಕ್ಟುವಿಡೇ ಕುಟುಂಬಕ್ಕೆ ಸೇರತಕ್ಕಂಥದ್ದು, ಪೈರಾಲಿಡೇ ಅನ್ನೋ ಕುಟುಂಬಕ್ಕೆ ಸೇರತಕ್ಕಂಥದ್ದು. ಈ ಕುಟುಂಬದಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಪೀಡೆಗಳು ಕೂಡ ರೈತನ ಶತ್ರು ಕೀಟಗಳೇ ಆಗಿದ್ದಾವೆ. ನಾವು ಇದನ್ನು 2-3 ಗ್ರಾಮ್ 1 ಲೀಟ್ರ್ ನೀರಿಗೆ ನಾವು ಸಿಂಪಡಣೆ ಮಾಡಿದಾಗ ಏನಾಗ್ತದೆ, ನಾವು ಸಿಂಪಡಣೆ ಮಾಡಿದಂಥ ಶಿಲೀಂಧ್ರ ಈ ಮರಿಹುಳುಗಳ ದೇಹದ ಮೇಲೆ ಬಿದ್ದು ಅವು ಒಂದು ಸ್ಪೋರನ್ನು ಒಂದು ಹೈಫಿ ಅಂತ ಕರಿತೀವಿ, ಆ ಒಂದು ಪೆಗ್ ಅಂದು ಕೊಂಡಲಿಯನ್ನು ಅವು ಸೃಷ್ಟಿ ಮಾಡಿ ಆ ಕೀಟದ ದೇಹದ ಒಳಗಡೆ ಚುಚ್ಚಿ ಒಳಗಡೆ ಹೋದಾಗ ಏನಾಗ್ತದೆ, ಆ ಕೀಟದ ದೇಹದ ಒಳಗಡೆ ಇರತಕ್ಕಂತಹ ಎಲ್ಲ ತೇವಾಂಶವನ್ನು ಹೀರಿಕೊಂಡು ಅವು ಸುಣ್ಣು ಕಟ್ಟು ರೋಗವನ್ನು ಉಂಟು ಮಾಡ್ತವೆ. ಅದರಿಂದ ಕೀಟಗಳ ಸಂಖ್ಯೆ ಕಡಿಮೆ ಆಗ್ತದೆ, ಮತ್ತು ಯಾವುದೇ ರೀತಿಯ ಶೇಷಾಂಶ ಉಳಿಯೋದಿಲ್ಲ, ಮತ್ತು ಯಾವುದೇ ರೀತಿಯ ಆಹಾರದಲ್ಲಿ ಕೀಟನಾಶಕಗಳ ಹಾಗೆ ಯಾವುದೇ ರೀತಿಯ ತೊಂದರೆ ಕೂಡ ಇಲ್ಲ. ಹಾಗಿದ ಮೇಲೆ ಇನ್ನೊಂದು ಏನಪ್ಪ ಅಂದರೆ ಮೆಟರೈಜಿಯಂ ಅನೈಸೋಫ್ಲಿಯಾ. ಈ ಹಸಿರು ಸುಣ್ಣಕಟ್ಟು ರೋಗವನ್ನು ಉಂಟು ಮಾಡ್ತಕ್ಕಂತಹ ಮೆಟರೈಜಿಯಂ, ಇವು ಎಲ್ಲಿ ಯಾವ ಒಂದು ಕೀಟಗಳೇ ಬಳಸ್ತೀವಿ ಅಂತೇಳಿದ್ರೆ ಎಲ್ಲ ಲೆಪಿಡಾಪ್ಟ್ರಾ ಗುಂಪಿಗೆ ಸೇರತಕ್ಕಂತಹ ಕೀಟಗಳೇ ಬಳಸ್ತೀವಿ. ಆದರೆ ಅತಿ ಹೆಚ್ಚಾಗಿ ನಾವು ಬಳಸ್ತಕ್ಕಂಥದ್ದು ಎಲ್ಲಿ ಅಂತೇಳಿದ್ರೆ ಈ ಬೇರು ಹುಳಗಳು, ಭೂಗರ್ಭದ ಕೀಟಗಳು. ಈ ಭೂಗರ್ಭದ ಕೀಟಗಳು ಅಂತೇಳಿದ್ರೆ ತಾವು ನೋಡಿರ್ಬೋದು, ಸೊ ಮೂತಿ ಹುಳ, ಅದೇ ರೀತಿ ತೆಂಗಿನ ಮಾರಕ ಗೇಂಡಮೃಗ ದುಂಬಿಯ ಮರಿಹುಳ ತಿಪ್ಪೆಗುಂಡಿಗಳಲ್ಲಿ ಇರುತ್ತೆ. ಅದಾದ ಮೇಲೆ ನನ್ನ ರೈತರಿಗೆ ಎಲ್ಲ ಗೊತ್ತಿದೆ, ಯಾವುದಂತೇಳಿದ್ರೆ ಬೇರನ್ನು ತಿಂತಕ್ಕಂತಹ ಜೂನ್ ಜುಲೈನಲ್ಲಿ ದುಂಬಿಗಳು ಬರ್ತವೆ, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡತಕ್ಕಂತಹ ರೂಟ್ ಗ್ರಬ್ಸ್ ಅಂದರೆ ಬೇರು ಹುಳಗಳು ಅಥವಾ ಗೊಣ್ಣೆ ಹುಳುಗಳು ಅಂತ ಕರೀತ. ಸೊ ಈ ಒಂದು ಗೊಣ್ಣೆ ಹುಳುಗಳಿಗೆ ಮತ್ತು ಬೇರು ಹುಳುಗಳಿಗೆ ನಾವು ಈ ಮೆಟ್ರೈಜಮನ್ನು ಮಣ್ಣಿಗೆ ಸೇರಿಸೋದ್ರಿಂದ ನಾವು ಇದರಿಂದ ಮುಕ್ತಿಯನ್ನು ಪಡಿಬೋದು. ಮತ್ತು ಅದೇ ರೀತಿ ಕುಡಿಕೊರಕಗಳಾಗಿರ್ಬೋದು ಮತ್ತು ಇತರೆ ಲೆಪಿಡಾಪ್ಟರ್ ಜಾತಿಗೆ ಸೇರಿರ್ತಕ್ಕಂತಹ ಹುಳಗಳು ಮತ್ತು ರಸಮನ್ನು ಹೀರ್ತಕ್ಕಂತಹ ಎಮಿಪ್ಟರ ಜಾತಿಗೆ ಸೇರಿರ್ತಕ್ಕಂಥ ಕೀಟಗಳಲ್ಲೂ ಕೂಡ ಈ ಮೆಟ್ರೈಜಮ್ ಸಾಕಷ್ಟು ರೋಗವನ್ನು ಉತ್ಪತ್ತಿ ಮಾಡಿ ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ರೈತನಿಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾವೆ. ಸೊ ಹಾಗಿದ ಮೇಲೆ ಈ ಮೂರು ಅಂದರೆ ಬಿವೇರಿಯಾ, ಅನೆಮೊರರಿಲೈ ಮತ್ತು ಮೆಟ್ರೈಜಿಯಂ, ಸೊ ಇದರ ಗುಣಮಟ್ಟ ಹೇಗಿರಬೇಕು? ನಾವು ಮಾರುಕಟ್ಟೆಯಲ್ಲಿ ನಾವು ಸಿಗ್ತಕ್ಕಂತಹ ಪದಾರ್ಥವನ್ನು ತೆಗೆದುಕೊಳ್ಳಬೇಕಾದರೆ ಈ ಒಂದು ನಾವು ಸಿಂಪಡಣೆ ಮಾಡುವ ಸಮಯದಲ್ಲಿ ಇದರ ತೇವಾಂಶ 8 ಕಡಿಮೆ ಇರಬೇಕು. 8 ಜಾಸ್ತಿ ಇದ್ದರೆ ಅವು ಕೆಲಸ ಮಾಡಲ್ಲ. ಅದೇ ರೀತಿ ಅದರ ಸ್ಪೋರ್ ಕೌಂಟ್ ಅಂದರೆ ಆ ಕಣಗಳು ಎಷ್ಟಿರಬೇಕು, ಆ ಕಣಗಳು 10^9 ಅಂತ ಕರಿತೀವಿ, ಅಷ್ಟು ಪ್ರಮಾಣದಲ್ಲಿ ಅವು ಇರಬೇಕು. ಅದನ್ನು ನಾವು ಉತ್ಕೃಷ್ಟವಾದ ಒಂದು ಕ್ವಾಲಿಟಿ ಅಂತ ಹೇಳ್ತೀವಿ. ಮತ್ತು ಇದರ ಒಂದು ಗುಣಮಟ್ಟವನ್ನು ಹೇಗೆ ಪರೀಕ್ಷೆ ಮಾಡಿಸ್ತಾರೆ ಕಂಪನಿಯವರು? ಸಾಕಷ್ಟು ಕಂಪನಿಗಳಿದ್ದಾವೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಂಡ್ಯದಲ್ಲೂ ಕೂಡ ಜೈವಿಕ ಪೀಡೆನಾಶಕದ ಒಂದು ಕ್ವಾಲಿಟಿಯನ್ನು ಅದರ ಕ್ವಾಲಿಟಿ ಹೇಗಿದೆ ಪರೀಕ್ಷಾ ಪ್ರಯೋಗಾಲಯ ಕೂಡ ಪರತಂತ್ರ ಜೀವಿ ಪ್ರಯೋಗಾಲಯದ ಒಳಗಡೆನೇ ಇದೆ. ಅವರು ಗುಣಮಟ್ಟವನ್ನು ಕಾಪಾಡಿಕೊಂಡು ಆಮೇಲೆ ಅವರ ರಿಪೋರ್ಟಿನ ಆಧಾರದ ಮೇಲೆ ನಮಗೆ ಮಾರುಕಟ್ಟೆಗೆ ಸಿಗುತ್ತೆ. ಅದರಿಂದ ರೈತನಿಗೆ ಯಾವುದೇ ರೀತಿಯ ಮೋಸ ವಂಚನೆ ಆಗೋದಿಲ್ಲ. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ದುಂಡಾಣುಗಳು. ದುಂಡಾಣುಗಳು ಅಂದರೆ ಬ್ಯಾಕ್ಟೀರಿಯಾ ಅಂದರೆ ಕೀವು. ಯಾವುದೇ ಒಂದು ಕಡೆ ನಮಗೆ ಗಾಯ ಆಯಿತು ಅಂದಾಗ ಆ ಗಾಯದ ಪಕ್ಕ ಹಳದಿ ಬಣ್ಣ ಬರುತ್ತೆ, ಏನಕ್ಕೆ ಅದನ್ನು ಕೀವು ಅಂತ ಕರೀತೀರ. ಆ ಕೀವು ಅಂತೇಳಿದ್ರೆ ಆ ದುಂಡಾಣುಗಳು ಕೀವುಗಳನ್ನು ಉಂಟು ಮಾಡ್ತಕ್ಕಂಥದ್ದು. ಈ ದುಂಡಾಣುಗಳಲ್ಲಿ ನಿಮಗೆ BT ಅಂತ ಕೇಳಿರ್ಬೋದು ಮತ್ತು ಸೂಡೋಮೋನಸ್ ಅಂತ ಕೇಳಿರ್ಬೋದು. ಅದರಲ್ಲೂ ಕೂಡ BT ಅನ್ನೋದು ತುಂಬ ಪಾಪ್ಯುಲರ್. BT ನಮಗೆ ಲಿಕ್ವಿಡ್ ದ್ರವ ರೂಪದಲ್ಲೂ ಕೂಡ ಸಿಗುತ್ತೆ ಮತ್ತು ನಮಗೆ ಪೌಡರ್ ರೂಪದಲ್ಲೂ ಕೂಡ ಅದು ಸಿಗುತ್ತೆ. ಈ ಬ್ಯಾಸಿಲಸ್ ಥುರಂಜಿನ್ಸ್ ಅನ್ನೋದು ಒಂದು ಮಣ್ಣಿನಲ್ಲಿರ್ತಕ್ಕಂತಹ ಗ್ರಾಮ್ ಪಾಸಿಟಿವ್ ಮೊಟೈಲ್ ಓಡಾಡ್ತಕ್ಕಂತಹ ಸ್ಪೋರನ್ನು ಫಾರ್ಮ್ ಮಾಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ. ಇದರ ದೇಹದ ಒಳಗಡೆ ಒಂದು ವಜ್ರಾಕೃತಿಯ ಒಂದು ಕೀಟನಾಶಕದ ಶೇಷಾಂಶ ಇದೆ, ಅದನ್ನು ಕ್ರಿಸ್ಟಲ್ ಪ್ರೋಟೀನ್ ಅಂತ ಕರಿತೀವಿ. ಆ ಕ್ರಿಸ್ಟಲ್ ಪ್ರೋಟೀನನ್ನು ಪಡ್ಕೊಂಡು ಈಗ BT ಕ್ರಾಪ್ಸ್ ಅಂತ ಏನಂತ ಕರಿತೀವಿ ಅದರಲ್ಲಿ ಅದನ್ನು ಹಾಕಿದ್ದಾರೆ. ಅದೇ ರೀತಿ ಸ್ಪ್ರೇ ನಾವು ಸಿಂಪಡಣೆ ಮಾಡತಕ್ಕಂತಹ BT ಕೂಡ ನಮಗೆ ಸಿಗುತ್ತೆ ಮಾರುಕಟ್ಟೆಯಲ್ಲಿ ಪ್ರತಿಷ್ಠಿತ ಕಂಪನಿಗಳಿಂದ. ಅದು ನಿಮಗೆ ಡೈಪೆಲ್ ಅಂತ ಸಿಗುತ್ತೆ, ಡೈಪೆಲ್ 8L ಲಿಕ್ವಿಡ್ ಅಂತ ಸಿಗುತ್ತೆ. ಅದೇ ರೀತಿ ಡೈಪೆಲ್ ವೆಟಬಲ್ ಪೌಡರ್ ಅಂದರೆ ನೆನೆ ಪುಡಿಗಳಾಗೂ ಕೂಡ ಸಿಗ್ತವೆ. ಇದನ್ನು 1 ನೀರಿಗೆ 2 ಹಾಕಿ ನಾವು ತಂಪಾದ ವಾತಾವರಣದಲ್ಲಿ ಸಿಂಪಡಣೆ ಮಾಡೋದ್ರಿಂದ ಆ BT ಅಂಶ ಕೀಟಗಳ ದೇಹದ ಒಳಗಡೆ ಹೋಗಿ ಆಹಾರದ ಮೂಲಕ ಆ ಕೀಟಗಳ ಸಂಖ್ಯೆ ಕಡಿಮೆ ಆಗ್ತದೆ. ಹಾಗಾಗಿ ಈ ಎಲ್ಲ ಜೈವಿಕ ಪದ್ಧತಿಗಳಿಂದ ನಾವು ಬಳಸ್ಬೋದು. ಇನ್ನೊಂದು ಏನಂತೇಳಿದ್ರೆ ಕೀಟಗಳನ್ನು ಸಾಯಿಸ್ತಕ್ಕಂಥ ರೋಗವನ್ನು ಉಂಟು ಮಾಡತಕ್ಕಂತಹ ಜಂತು ಹುಳಗಳು. ಗಿಡಗಳಲ್ಲಿ ಹಾನಿ ಮಾಡತಕ್ಕಂಥ ಒಂದು ಪ್ಲಾಂಟ್ ಪ್ಯಾರಾಸೈಟಿಕ್ ನೆಮಟೋಡ್ಸ್ ಅಂತ ಕರಿತೀವಿ, ಕೀಟಗಳಲ್ಲೂ ಕೂಡ ಜಂತು ಹುಳುಗಳು ಸಾಕಷ್ಟು ಇದು ಮಾಡ್ತವೆ. ಆ ಜಂತು ಹುಳುಗಳನ್ನು ಕೂಡ ನಾವು ಬಳಸಿ ಅದನ್ನು ಭೂಗರ್ಭದಲ್ಲಿ ಇರತಕ್ಕಂಥ ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು. ಇದರ ಜೊತೆಗೆ ಕೇಶವಮೂರ್ತಿ ಸರ್ ಹೇಳಿದಾಗೆ ಇತರ ಪದ್ಧತಿಗಳು ರಾಸಾಯನಿಕನೇ ಬಳಸ್ತೇನೆ ಇತರ ಪದ್ಧತಿಗಳಿಂದ ಹೇಗೆ ಹತೋಟಿ ಮಾಡ್ಬೋದು? ಒಂದು, ಮಾಗಿ ಉಳುಮೆ ಮಾಡೋದ್ರಿಂದ ಕೀಟಗಳ ಕೋಶ ಭೂಮಿನಲ್ಲಿರುತ್ತೆ, ಆ ಉಳುಮೆ ಮಾಡಿದಾಗ ಏನಾಗ್ತದೆ ಹಕ್ಕಿ ಪಕ್ಷಿಗಳನ್ನು ತೆಗೆದುಕೊಂಡು ತಿಂತಾ ಹೋಗ್ತವೆ. ಅದಾದಮೇಲೆ ಸೂಕ್ತ ಕಾಲದಲ್ಲಿ ನಾವು ನಾಟಿ ಮಾಡ್ತಕ್ಕಂಥದ್ದು, ಮತ್ತು ಯಾವುದೇ ಒಂದು ತರಕಾರಿ ಬೆಳೆಗಳಾಗಲಿ ನಾವು ನಾಟಿಯನ್ನು ಮಾಡಬೇಕಾದ್ರೆ ಆ ಸಾಲುಗಳು ಪೂರ್ವ ಪಶ್ಚಿಮವಾಗಿ ಇರಬೇಕು, ಯಾಕಂದರೆ ಸೂರ್ಯನ ಕಿರಣಗಳು ನೇರವಾಗಿ ಆ ಸಾಲುಗಳ ಮಧ್ಯದಲ್ಲಿ ಬಿದ್ದಾಗ ಆ ವಾತಾವರಣದ ಒಂದು ಆರ್ದ್ರತೆ ತಗ್ಗುತ್ತಾ ಹೋಗುತ್ತೆ, ಆಗ ಕೀಟಗಳ ಒಂದು ಸಂಸಾರ ಮತ್ತು ಅದರ ಜನಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಅದಾದಮೇಲೆ ಈ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಪೀಡನಾಶಕಗಳನ್ನ ಬಳಸ್ತಕ್ಕಂಥದ್ದು, ಅದರಲ್ಲೂ ಕೂಡ ಈ ಬೇವಿನ ಬೀಜದ ಎಲೆ ಆಗಿರ್ಬೋದು, ಬೇವಿನ ಬೀಜ ಆಗಿರ್ಬೋದು, ಅದರ ಕಷಾಯ ಆಗಿರ್ಬೋದು, ಬೇವಿನ ಸೋಪ್ ಆಗಿರ್ಬೋದು, ಅಥವಾ ಬೇವಿನ ಎಣ್ಣೆ ಆಗಿರ್ಬೋದು, ಹೊಂಗೆ ಎಣ್ಣೆ ಆಗಿರ್ಬೋದು, ಹಿಪ್ಪೆ ಎಣ್ಣೆ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಬಳಸ್ಬೋದು. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಬೋನು ಬೆಳೆಗಳು. ಈಗ ಟೊಮ್ಯಾಟೊ ಬೆಳೆಯಲ್ಲಿ ನಾವು ಪ್ರತಿ 15 ಸಾಲದಿಂದ 20 ಸಾಲಿಗೆ 1 ಅಥವಾ 2 ಸಾಲು ಹಳದಿ ಬಣ್ಣದ ಚೆಂಡು ಮಲ್ಲಿಗೆ ಹೂವನ್ನು ಹಾಕಿದಾಗ ಕೀಟಗಳ ಸಂಖ್ಯೆ ಚೆಂಡು ಮಲ್ಲಿಗೆ ಹೂವಿನಲ್ಲಿ ಜಾಸ್ತಿ ಬರ್ತದೆ, ಟೊಮ್ಯಾಟೋದಲ್ಲಿ ಬರಲ್ಲ. ಅದೇ ರೀತಿ ಬೋನ್ ಬೆಳೆಯಾಗಿ ನಾವು ಹತ್ತಿ ಬೆಳೆಯಲ್ಲಿ ನಾವು ಬೆಂಡೆಯನ್ನು ಹಾಕ್ತೀವಿ, ಬೆಂಡೆಕಾಯಿಯನ್ನು. ಮತ್ತು ಕೋಸು ಜಾತಿಯ ತರಕಾರಿ ಬೆಳೆಗಳಲ್ಲಿ ನಾವು ಸಾಸಿವೆ ಗಿಡವನ್ನು 25 ಸಾಲಿಗೆ 2 ಸಾಲನ್ನು ಹಾಕ್ತೀವಿ. ಅದೇ ರೀತಿ ನಮ್ಮ ಮೋಹಕ ಬಲೆಗಳು ಮತ್ತು ಲಿಂಗಾಕರ್ಷಕ ಬಲೆಗಳು, ಅಂದರೆ ಕೀಟಗಳು ಕೂಡ ಮಾತಾಡ್ತವೆ, ಅದರಲ್ಲೂ ಕೂಡ ಹೆಣ್ಣು ಗಂಡು ಇರ್ತವೆ. ಆದರೆ ಹೆಣ್ಣು ಮತ್ತು ಗಂಡು ಎರಡು ಜೊತೆ ಸೇರಿ ಕೀಟಗಳ ಸಂಖ್ಯೆಯನ್ನು ಹೇಗೆ ಜಾಸ್ತಿ ಮಾಡ್ತೇವೆ ಅಂದರೆ, ಪ್ರತಿ ಸಮಯದಲ್ಲೂ ಕೂಡ ಹೆಣ್ಣು ಕೀಟ ಆ ಪೀಡೆ ಒಂದು ರಾಸಾಯನಿಕ ಅಂದರೆ ಫೆರಮೋನನ್ನು ಬಿಟ್ಟು ಗಂಡು ಆಕರ್ಷಿತ ಆಗಿ ಅವು ಸಮ್ಮಿಲನ ಹಾಕ್ತವೆ. ಹಾಗಾಗಿ ಕೃತಕವಾಗಿ ನಾವು ಹೆಣ್ಣು ಏನು ರಾಸಾಯನಿಕವನ್ನು ಬಿಡ್ತದೆ ಅದನ್ನು ಒಂದು ರಬ್ಬರ್ನಲ್ಲಿ ಕಂಡೆನ್ಸ್ ಮಾಡಿ ಅದನ್ನು ಬಲೆಗಳ ಮೂಲಕ ನಾವು ಹಾಕೋದ್ರಿಂದ ಗಂಡು ಪತಂಗಗಳೆಲ್ಲ ಬಂದು ಆ ಬಲೆ ಒಳಗಡೆ ಬಿದ್ದೋಗ್ತವೆ, ಕೀಟಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಅದೇ ರೀತಿ ಸಾಕಷ್ಟು ರೈತನಿಗೆ ಅನುಕೂಲ ಆಗ್ತಕ್ಕಂತಹ ರಾಸಾಯನಿಕವನ್ನು ಬಳಸದೇ ಇರತಕ್ಕಂತಹ ಪದ್ಧತಿಗಳು ಕೂಡ ಇದ್ದಾವೆ. ಈಗ ನಮಗೆ ತುಂಬ ತೊಂದರೆ ಆಗ್ತಾ ಇರೋದು ಈ ಶೇಖರಣೆ ಮಾಡಿರ್ತಕ್ಕಂಥ ಉಗ್ರಾಣಗಳ ಕೀಟಗಳನ್ನು ಹತೋಟಿ ಮಾಡೋದು. ಇಲ್ಲಿ ಅಲ್ಯೂಮಿನಿಯಂ ಫಾಸ್ಫೇಟ್ನ ಬಳಸ್ತಾರೆ, ತುಂಬ ಮಾರಕವಾದದ್ದು. ಅದರ ಬದಲು ನಾವು ಈ ಸೊಪ್ಪುಗಳು ಅಂದರೆ ಬೇವಿನ ಎಲೆಗಳಾಗಿರ್ಬೋದು, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಒಂದು ಅಂಶ ಇರ್ಬೋದು, ಅದಾದಮೇಲೆ ಒಣಮೆಣಸಿನಕಾಯಿ ಆಗಿರ್ಬೋದು, ಅದೇ ರೀತಿ ಕಾಳುಗಳನ್ನ ಒಣಸಿ ತೇವಾಂಶ 8% ಅಂತೆ ಇರುವಂತೆ ಮಾಡಿಕೊಂಡು ಆ ಕಾಳುಗಳ ಮೇಲೆ 2 ಇಂಚು ಮರಳನ್ನು ಹಿಡೋದ್ರಿಂದ ಕೂಡ ನಾವು ಕೀಟಗಳನ್ನು ಹತೋಟಿ ಮಾಡ್ಬೋದು. ಸ್ನೇಹಿತರೆ, ರೈತ ಬಾಂಧವರೇ, ಈ ಎಲ್ಲ ಪದ್ಧತಿಗಳನ್ನು ಬಳಸಿಕೊಂಡು ನಾವು ರಾಸಾಯನಿಕ ಮುಕ್ತ ಆಹಾರನ ಉತ್ಪಾದನೆ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ವಿಜಯ್ ಕುಮಾರ್ ಅವರು? 94-83-83-6789. ಇನ್ನೊಮ್ಮೆ, 94-83-83-6789. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 94-83-83-6789. ಒಳ್ಳೆಯದು ಡಾಕ್ಟರ್ ವಿಜಯ್ ಕುಮಾರ್ ಅವರೇ, ಇದುವರೆಗೂ ಜೈವಿಕ ಕ್ರಮಗಳ ಮೂಲಕ ಕೀಟಗಳ ಸಮಗ್ರ ಹತೋಟಿ ಈ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಜೈವಿಕ ಕೀಟನಾಶಕಗಳ ಬಳಕೆ ಈ ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ ವಿಜಯ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈಗ ಒಂದು ಕೃಷಿ ಗೀತೆಯನ್ನ ಆಲಿಸೋಣ. ಮಾಗಿ ಉಳುಮೆಯಿಂದ ಶುರು ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಆಯಕ. ಮಾಗಿ ಉಳುಮೆಯಿಂದ ಶುರು ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಆಯಕ. ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಆಯಕ. ಆಳವಾದ ಉಳುಮೆಯದು ಹುಳಗಳಿಗೆ ಮಾರಕ, ಹುಳಗಳ ಕಾಟವಿರದೆ ಬೇಸಾಯಕ್ಕೆ ಪೂರಕ. ಆಳವಾದ ಉಳುಮೆಯದು ಹುಳಗಳಿಗೆ ಮಾರಕ, ಹುಳಗಳ ಕಾಟವಿರದೆ ಬೇಸಾಯಕ್ಕೆ ಪೂರಕ. ಮಾಗಿ ಉಳುಮೆಯಿಂದ ಶುರು ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಜಾಯಕ. ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಜಾಯಕ. ಕೈಯಿಂದ ಇದ್ದ ಹುಳಗಳನ್ನು ಕೊಲ್ಲಬಹುದು. ಆರಿಸಿ ಚಿಮಣಿ ಎಣ್ಣೆ ಚೆಲ್ಲಬೇಕು ನೀರಿನಲ್ಲಿ ಸೇರಿಸಿ. ಕೈಯಿಂದ ಹುಳಗಳನ್ನು ಕೊಲ್ಲಬಹುದು ಆರಿಸಿ ಚಿಮಣಿ ಎಣ್ಣೆ ಚೆಲ್ಲಬೇಕು ನೀರಿನಲ್ಲಿ ಸೇರಿಸಿ. ಮಾಗಿ ಉಳುಮೆಯಿಂದ ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ಬೇಕು ಕ್ಲೋರೋಪೈರಿಫಾಸ್ ಮಣ್ಣಿನ ಒಳಗೆ, ಹುಳಗಳನ್ನು ಹೂಳಬೇಕು ಭೂಮಿಯ ಒಳಗೆ. ಸುರಿಯಬೇಕು ಕ್ಲೋರೋಪೈರಿಫಾಸ್ ಮಣ್ಣಿನ ಒಳಗೆ, ಹುಳಗಳನ್ನು ಹೂಳಬೇಕು ಭೂಮಿಯ ಒಳಗೆ. ಬಾಗಿ ಉಳುಮೆಯಿಂದ ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ.